ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸ್ದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರಿಸು. ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರ್ ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕಂತೀರಾ? ಬೇಗ ಕೆಲಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರ್ ಕೊಟ್ರೆ ನೀವ್ ಕೆಲಸ ಕಳ್ಕತ್ತೀರಾ? ಗೆಪ್ತಿ ಇರ್ಲಿ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಅನೇಕ ದಿನಗಳಿಂದ ನಾವು ಈ ಚಳಿಗಾಲದೊಳಗ ಚಳಿ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ವಿ. ಯಾಕೋ ಈ ಸಲ ಚಳಿ ಕಡಿಮೆ ಅದ ಅನ್ನುವಂತಹ ಮಾತು ಕೂಡ ಬರ್ತಾ ಇತ್ತು. ಆದ್ರ ಕಳೆದ 2-3 ದಿವಸಗಳಿಂದ ಚಳಿ ಒಳಗ ಹೆಚ್ಚಳ ಆಗ್ಯದ ಅಂತ ಹೇಳ್ಬಹುದು. ಚಳಿಗಾಲ ಈಗ ಅನಿಸ್ತಾ ಇದೆ, ಅದರ ಅನುಭವ ನಮಗೆಲ್ಲರಿಗೂ ಆಗ್ತಾ ಇದೆ. ಚಳಿ ಒಂದು ದೃಷ್ಟಿಯಿಂದ ನಮಗ ಬಹಳ ಕಿರಿಕಿರಿ ಅನಿಸಿದ್ರು ಸಹಿತ ಚಳಿಗಾಲದೊಳಗ ಈ ಚಳಿಯನ್ನ ನಾವು ಅನುಭವಿಸಲೇಬೇಕಾಗ್ತದ. ಈ ಸೀಸನ್ಗಳು ಸರಿಯಾದ ರೀತಿಯೊಳಗ ಬಂದು ಅಂತಂದ್ರ ಎಷ್ಟು ಪ್ರಮಾಣದೊಳಗಿರ್ಬೇಕು ಅಷ್ಟು ಪ್ರಮಾಣದೊಳಗ ಈ ಸೀಸನ್ಗಳು ಹಂಗಾಮುಗಳು ಇದ್ರ ನಮ್ಮ ಜೀವನ ಸುಲಲಿತ ಆಗ್ತದ ಅನ್ನುವಂತಹ ಮಾತು ನಮಗೆ ಗೊತ್ತಿರ್ಬೇಕು. ಯಾಕಂತಂದ್ರ ಪ್ರತಿಯೊಂದು ಹಂಗಾಮನೊಳಗ ಪರಿಸರದ ವ್ಯವಸ್ಥೆ ಏನದಲ್ಲ, ಆ ಪರಿಸರದ ವ್ಯವಸ್ಥೆ ಒಳಗ ಏನು ಚಟುವಟಿಕೆಗಳು ನಡೀತಿರ್ತಾವ, ಸಮಯಕ್ಕೆ ಸರಿಯಾದಂತಹ ಒಂದು ಚಟುವಟಿಕೆಗಳು ನಡೀಬೇಕು ಅಂತಂದ್ರ ಆಯಾ ಸ್ಥಿತಿಗತಿಗಳು ಸಮರ್ಪಕವಾಗಿ ಇರಬೇಕಾದಂತಹ ಅವಶ್ಯಕತೆ ಇರ್ತದ. ಒಂದ್ ವೇಳೆ ಈ ಸೀಸನ್ಗಳಲ್ಲಿ ಏರುಪೇರು ಆಯ್ತು ಅಂತಂದ್ರ ಪೃಥ್ವಿಯ ಒಂದು ಬದುಕಿನೊಳಗ ಬಹಳಷ್ಟು ಏರುಪೇರುಗಳು ಆಗುದನ್ನ ನಾವು ನೋಡ್ತೀವಿ. ಇದು ಶತಸಿದ್ಧ. ಇಲ್ಲಿ ತನಕ ಅಂತೂ ನಾವು ನೋಡ್ತಾ ಇದೀವಿ ನಮಗ ಅನುಭವದ ವಾತಾವರಣದೊಳಗ ಸ್ವಲ್ಪ ತಾಪಮಾನ ಹೆಚ್ಚಾಗಿದ್ದರಿಂದಾಗಿ ಏನೆಲ್ಲಾ ಸಮಸ್ಯೆಗಳು ಆಗ್ತಾ ಇದ್ದಾವ ಅನ್ನೋದು ನಮಗೆಲ್ಲ ಅನುಭವಕ್ಕೆ ಬಂದಿರುವಂತಹ ಒಂದು ಕಟು ಸತ್ಯ. ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ತಜ್ಞರು ಹೇಳುವ ಪ್ರಕಾರ ಈ ಏರುಪೇರು ಒಂದು ವೇಳೆ ನಾವು ಸರಿಯಾಗಿ ನಿರ್ವಹಣೆ ಮಾಡದೆ ಹೋದ್ರೆ ಬಹಳಷ್ಟು ಕಷ್ಟಕ್ಕ ಈಡಾಗ್ತೀವಿ ಅನ್ನುವಂತಹ ಮಾತನ್ನ ನಾವು ಯಾವತ್ತೂ ನೆನಪಿಡಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಅದ. ಚಳಿಗಾಲದೊಳಗ ನಾವು ಚಳಿಯನ್ನ ನಿರೀಕ್ಷೆ ಮಾಡುವುದಂತೂ ಸಹಜವಾದಂತಹ ಒಂದು ಕ್ರಿಯೆ. ಈ ಸಲ ಚಳಿಗಾಲ ತಡ ಆಗಿ ಶುರುವಾಯಿತು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಭಾರತೀಯ ಹವಾಮಾನ ಇಲಾಖೆಯವರ ಪ್ರಕಾರ ಸುಮಾರು 1 ತಿಂಗಳಾದ್ರೂ ಈ ಚಳಿಗಾಲ ಮುಂದೆ ಹೋಗ್ಯದ ಅನ್ನುವಂತಹ ಮಾತು ನಮಗ ಗೊತ್ತಾಗ್ತದ. ನಮ್ಮಲ್ಲಿ ಈಗ ಚಳಿಯ ಅನುಭವ ಆಗ್ತಾ ಇದೆ ಅಲ್ಲ. ಉತ್ತರ ಭಾರತದೊಳಗ ಶೀತಗಾಳಿ ಬೀಸ್ತಾ ಇದೆ. ಅನೇಕ ಭಾಗಗಳಲ್ಲಿ ಉಷ್ಣಾಂಶ ಬಹಳಷ್ಟು ಕಡಿಮೆಯಾಗಿದೆ. ರಾಜಸ್ಥಾನದೊಳಗ -2.6 ಡಿಗ್ರಿ ಸೆಲ್ಸಿಯಸ್, ಉತ್ತರ ಪ್ರದೇಶದೊಳಗ -2.5 ಡಿಗ್ರಿ ಸೆಲ್ಸಿಯಸ್, ಪಂಜಾಬ್ ದೊಳಗ 0.5 ಡಿಗ್ರಿ ಸೆಲ್ಸಿಯಸ್ ಹಿಂಗ ದಾಖಲಾಗ್ಯವ. ಹರಿಯಾಣ, ಪಂಜಾಬ್, ಹಿಮಾಚಲ ಪ್ರದೇಶ, ದಿಲ್ಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಉತ್ತರಾಖಂಡ, ಜಮ್ಮು ಕಾಶ್ಮೀರ, ಲಡಾಖ್ಗಳಲ್ಲಿ ಇನ್ನೂ ಈ 3-4 ದಿವಸ ಈ ಶೀತಗಾಳಿಯ ಕಂಡೀಷನ್ ಇರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸಮಯದೊಳಗ ಈ ಶೀತಗಾಳಿಯ ಪ್ರಭಾವದಿಂದ ನಮ್ಮಲ್ಲಿ ಚಳಿಯ ಅನುಭವ ಹೆಚ್ಚಾಗುವಂತಹ ಸಾಧ್ಯತೆಗಳದಾವ. ಆ ಶೀತಗಾಳಿ ಏನಿರ್ತದ ಅದರ ಪರಿಣಾಮ ಕೂಡ ನಮ್ಮ ಮೇಲೆ ಆಗ್ತಾ ಇರ್ತದ. ಅದೇ ಪರಿಣಾಮವನ್ನ ನಾವು ಈಗ ನೋಡ್ತಾ ಇದ್ದೀವಿ. ಸರಾಸರಿ ಉತ್ತರ ಭಾರತದ ಕನಿಷ್ಠ ತಾಪಮಾನ 4 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ಇದೆ ಅಂತ ಹೇಳಿ ಹೇಳಬಹುದು. ಆದ್ರೆ ನಮ್ಮಲ್ಲಿ ಅಂತಹ ಒಂದು ಪರಿಸ್ಥಿತಿ ಏನು ಇಲ್ಲ. ಈ ಶೀತಗಾಳಿ ಇರಬಹುದು, ಅದರ ಪ್ರಭಾವ ಅಲ್ಲಿಂದ ಇಲ್ಲಿ ತನಕ ಬರಬೇಕು ಅಂತಂದ್ರ ಸ್ವಲ್ಪ ಕನಿಷ್ಠ ತಾಪಮಾನದೊಳಗ ಏರ್ಪೇರು ಆಗುವಂತಹ ಸಾಧ್ಯತೆಗಳಿರ್ತಾವ. ಆದ್ರೆ ಇಲ್ಲಿ ನಮ್ಮಲ್ಲಿ ಅಂತಹ ಕನಿಷ್ಠ ತಾಪಮಾನ ಬಹಳಷ್ಟೇನು ಕಡಿಮೆ ಆಗಿಲ್ಲ ಅನ್ನೋದು ದಾಖಲೆಗಳಿಂದ ಗೊತ್ತಾಗ್ತದ. ಸರಾಸರಿಯಾಗಿ ನಮ್ಮಲ್ಲಿ 13-15 ಡಿಗ್ರಿ ಸೆಲ್ಸಿಯಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಆತ್ಮೀಯರೆ, ಪ್ರಾಕೃತಿಕ ವಿಕೋಪಗಳು ಸಹಜ ಅನ್ನುವಷ್ಟರ ಮಟ್ಟಿಗೆ ಆಗಿಬಿಟ್ಟವ. ಭೂಮಿ ನಮ್ಮ ಚಟುವಟಿಕೆಗಳನ್ನ ತಡ್ಕೊಳ್ಳಾರದಂತಹ ಒಂದು ಮಟ್ಟವನ್ನ ಮುಟ್ಟದ ಅನ್ನುವಂತಹ ಮಾತು ನಮಗ ಈಗ ವೇದ್ಯ ಆಗುವಂತಹ ಒಂದು ಪರಿಸ್ಥಿತಿ ಇದೆ. ಇತ್ತೀಚಿನ ದಿವಸದೊಳಗ ನಾವು ನೋಡ್ತಾ ಇದ್ದೀವಿ ಭೂಕಂಪಗಳು ಆಗ್ತಾ ಇದ್ದಾವೆ. ನಮ್ಮಲ್ಲಿ ಕೂಡ ಭೂಕಂಪಗಳು, ಅದು ಸಣ್ಣಗೆ ಭೂಮಿ ಅದರುವಂತಹ ಒಂದು ಕಂಪಿಸುವಂತಹ ಒಂದು ಸನ್ನಿವೇಶಗಳು ಆಗಾಗ ನಿರ್ಮಾಣ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕಳೆದ ಡಿಸೆಂಬರ್ 14 ಇಂಡೋನೇಷ್ಯಾದೊಳಗ ಒಂದು ಸುನಾಮಿ ಆಯ್ತು. 7.3 ರಿಕ್ಟರ್ ಮಾಪಕದೊಳಗ ಅದರ ಒಂದು ಪ್ರಮಾಣ ಇತ್ತು. ಅದರ ನಂತರ ಗುರುವಾರ ದಿವಸ ಫಿಲಿಪೀನ್ಸ್ ಒಳಗೂ ಕೂಡ ಒಂದು ಭೂಕಂಪ ಆಯ್ತು. ಅದರ ಒಂದು ಪ್ರಮಾಣ 7.1 ಇತ್ತು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇಂತಹ ಪ್ರಾಕೃತಿಕ ವಿಕೋಪಗಳು ನಮಗೆ ಭೂಕಂಪವನ್ನ ಮುನ್ಸೂಚನೆ ಕೊಡೋದಕ್ಕ ಸಾಧ್ಯ ಇಲ್ಲ. ಉಳಿದ ವಿಕೋಪಗಳ ಬಗ್ಗೆ ನಾವು ಹೇಳಬಹುದಾಗಿದೆ. ಇವತ್ತ ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿದೆ. ನಾವು ವಾತಾವರಣದ ಬದಲಾವಣೆಗಳೇನಿರ್ತಾವ ಅವುಗಳನ್ನ ಹೇಳಬಹುದು, ಆದ್ರೆ ಅವುಗಳನ್ನ ನಿಲ್ಲಿಸೋದಕ್ಕ ಸಾಧ್ಯ ಇಲ್ಲ. ನೋಡ್ರಿ, ಇದೇ ಸಮಯದೊಳಗ ಅಮೆರಿಕಾದೊಳಗ ಸಹಿತ ಸುಂಟರಗಾಳಿಗಳ ಟೊರ್ನಾಡೋ ಅಂತ ಹೇಳಿ ನಾವು ಕರೀತಾ ಇದ್ದೀವಿ. ಆ ಟೊರ್ನಾಡೋಗಳು ಸಹಿತ ಬಹಳಷ್ಟು ಅಲ್ಲೋಲ ಕಲ್ಲೋಲವನ್ನ ಮಾಡಿಟ್ಟು ಅಮೆರಿಕದೊಳಗ. ಹಿಂಗ ಜಗತ್ತಿನ ಎಲ್ಲಾ ಭಾಗದೊಳಗ ಒಂದಿಲ್ಲ ಒಂದು ಸಮಯದೊಳಗ ಪ್ರಾಕೃತಿಕ ವಿಕೋಪಗಳು ಮನುಷ್ಯನ ಬದುಕನ್ನ ಅಸಹನೀಯವಾಗಿ ಮಾಡಿರುವಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಅದ. ಆದ್ಮೇಲೆ ಕಳೆದ ವಾರಗಳಲ್ಲಿ ನಾವು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಸಚಿವರಾಗಿರುವಂತಹ ಮತ್ತ ಕೃಷಿ ಹವಾಮಾನ ತಜ್ಞರಾಗಿರುವಂತಹ ಡಾಕ್ಟರ್ ರಾಜೇಗೌಡ ಅವರು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ದೀವಿ. ಅನೇಕ ಒಳ್ಳೆಯ ಮಾತುಗಳನ್ನ ಅವರು ನಮಗೆ ಹೇಳಿದ್ದಾರೆ. ಯಾವ ರೀತಿ ವಾತಾವರಣ ಬದಲಾಗ್ತಾ ಇದೆ, ಯಾಕೆ ಬದಲಾಗ್ತಾ ಇದೆ, ಮತ್ತ ನಮ್ಮ ಕ್ರಾಪಿಂಗ್ ಪ್ಯಾಟರ್ನ್ ಯಾವ ರೀತಿ ಅಂದ್ರೆ ಬೆಳೆಯ ಪದ್ಧತಿಗಳು ಏನದಾವ ಅವುಗಳನ್ನ ಯಾವ ರೀತಿ ನಾವು ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನ ಅವರು ನಮಗ ನೀಡಿದ್ದಾರೆ. ಇನ್ನು ಅವರ ಮಾತುಗಳನ್ನ ನಾವು ಕೇಳೋಣ. ಸಾಕಷ್ಟು ವಿಷಯ ಇದೆ. ಅವರು ಹೇಳಿದ್ದು, ನೀವು ನಿಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡ್ರೆ ಒಳ್ಳೇದು, ಮತ್ತೆ ಇಂತಹ ಏನು ಸಲಹೆ ಸೂಚನೆಗಳದಾವ ಅವುಗಳನ್ನ ನಾವು ತಮಗ ಬೇರೆ ಬೇರೆ ತಜ್ಞರಿಂದ ಕೊಡುವಂತಹ ವ್ಯವಸ್ಥೆಯನ್ನ ಕೂಡ ಮಾಡೋಣಂತ ಈ ಕಾರ್ಯಕ್ರಮದೊಳಗ. ಈಗ ಡಾಕ್ಟರ್ ರಾಜೇಗೌಡ ಅವರು ಹೇಳೋದನ್ನ ಕೇಳೋಣ. ಡಾಕ್ಟರ್ ರಾಜೇಗೌಡ. ಸ್ನೇಹಿತರೆ, ಬೆಳೆ ಹಾಕೋದಾಗ್ಲಿ, ಮತ್ತೆ ಅಂತರ ಬೇಸಾಯ ಮಾಡೋದಾಗ್ಲಿ, ಅಥವಾ ಗೊಬ್ಬರ ಕೊಡೋದಾಗ್ಲಿ, ಅಥವಾ ಮತ್ತೆ ಯಾವುದೇ ಕೃಷಿ ಚಟುವಟಿಕೆ, ಯಾಕೆಂದ್ರೆ ನಾವು ಕೊಡ್ತಕ್ಕಂತಹ ಶಿಫಾರಸು ಮಾಹಿತಿಗಳಲ್ಲಿ ನೀವು ಕೆಲವು ಖರ್ಚುಗಳನ್ನ ಉಳಿಸ್ಬೋದಾಗತ್ತೆ. ಕೆಲವು ಕೃಷಿ ಚಟುವಟಿಕೆಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ನಾಳೆ ಅಥವಾ ನೆಕ್ಸ್ಟ್ ಡೇ ಮಳೆ ಬರುತ್ತಾ ಇಲ್ವೋ ಅದು ನಿಮ್ಗೆ ಗೊತ್ತಿರಲ್ಲ. ಆಗ ನಮ್ಗೆ ವಿಶ್ವವಿದ್ಯಾನಿಲಯಗಳಿಗೆ ನಾವು ಸ್ಯಾಟಲೈಟ್ ಮೂಲಕ ಮಾಹಿತಿಯನ್ನು ಪಡ್ಕೊಂಡು ನೀವು ನಾಳೆ ಮಳೆ ಬರುತ್ತೆ, ನೀವು ಯಾವುದೇ ಕೃಷಿ ಚಟುವಟಿಕೆಗಳನ್ನ ಮುಂದೂಡಿ. ಬಂದ್ಮೇಲೆ ನೀವು ಮಾಹಿತಿಯ ಕೊರತೆಯಿಂದ ನೀವು ಕೃಷಿ ಚಟುವಟಿಕೆ ಕೈಗೊಂಡಿದ್ದೇ ಆಗಲಿ, ನೀವು ಅಲ್ಲಿ ಖರ್ಚು ಮಾಡ್ತಕ್ಕಂತಹ ಕೂಲಿಗಳ ಖರ್ಚಾಗಲಿ, ಅಥವಾ ಗೊಬ್ಬರ ಖರ್ಚಾಗಲಿ, ಅಥವಾ ಔಷಧಿ ಖರ್ಚಾಗಲಿ, ಅದು ವೇಸ್ಟ್ ಆಗುತ್ತೆ. ಅದನ್ನು ವೇಸ್ಟ್ ಆಗದಂಗೆ ಅಲ್ಲೇ ನಮ್ಗೆ ಆಗುವಂತ ಖರ್ಚನ್ನ ಕಡಿಮೆ ಮಾಡಿದಂಗಾಗುತ್ತೆ. ಹಾಗಾಗಿ ನಮ್ಮ ಕೃಷಿ ಚಟುವಟಿಕೆಗಳಿಗೆ ಆಗುವಂತ ಖರ್ಚನ್ನು ಕೂಡ ಕಡಿಮೆ ಮಾಡಬಹುದು, ಮಿತಿ ಕಟ್ಟಬಹುದು. ಹಾಗೆ ಮತ್ತೆ ನಿಮ್ಮ ಬೆಳೆಗಳನ್ನ ಆರೋಗ್ಯವನ್ನು ನೋಡ್ಕೋಬಹುದು. ಆರೋಗ್ಯವಾಗಿ ಬೆಳೆದಂತಹ ಬೆಳೆ ಹೆಚ್ಚು ಇಳುವರಿನ ಕೊಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಒಂದು ವೇಳೆ ನಿಮ್ಮ ಬೆಳೆಯಲ್ಲಿ ಏರುಪೇರಾದಾಗ, ನಮ್ಗೆ ಯಾವುದೇ ಪ್ರಮಾಣದಲ್ಲಿ ಬೆಳೆ ಬಂದಿಲ್ಲ, ಅದು ಪೈರು ಬೆಳಲಿಲ್ಲ ಅಂತ ಪರಿಸ್ಥಿತಿ ಬಂದಾಗ ಅದಕ್ಕೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋ ಮಾಹಿತಿಯನ್ನು ಕೂಡ ನಾವು ಕೃಷಿ ಹವಾಮಾನ ವರದಿಯಲ್ಲಿ ನಾವು ಕೊಡ್ತಾ ಇರ್ತೀವಿ. ಆ ರೀತಿ ನೀವು ಆ ಕೃಷಿ ಚಟುವಟಿಕೆಗಳನ್ನ ಅಳವಡಿಸಿಕೊಂಡಾಗ ನಾವು ಯಾವ ಪ್ರಮಾಣದಲ್ಲಿ ಆ ಬೆಳೆ ಬೆಳಿಬೇಕು, ಎಷ್ಟು ಬೆಳೆ ಮಾಡ್ತಾರೆ ಗ್ರೀನ್ ಬೀಜಿಂಗ್ ಇರ್ತೀವಲ್ಲ, ಹುಲ್ಲು ಎಷ್ಟು ಬೆಳಿಬೇಕು, ಅಷ್ಟು ಬಂದಂತ ಪ್ರಮಾಣದಲ್ಲಿ ನಮ್ಗೆ ಅಂತಿಮವಾಗಿ ಹೆಚ್ಚು ಇಳುವರಿ ಪಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಆ ದಿಸೆಯಲ್ಲಿ ನಾವು ರೈತ ಸಮುದಾಯದವರು ಪೂರ್ಣ ಪ್ರಮಾಣದಲ್ಲಿ ನಾವು ಕೊಡ್ತಕ್ಕಂತ ಏನು ಅಗ್ರೋಮೆಟ್ ಅಡ್ವೈಸರೀಸ್ ನಾವು ವಾರಕ್ಕೆ ಎರಡ್ ಸರಿ ಕೊಡ್ತೀವಿ, ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ವಾರಕ್ಕೆ ಎರಡ್ ಸರಿ ಕೊಡ್ತೀವಿ. ಅದನ್ನ ನೀವು ಮುಂದಿನ ನಾಲ್ಕು ದಿನಗಳಲ್ಲಿ ಯಾವ ರೀತಿ ಇರುತ್ತೆ, ಬೆಳೆ ಯಾವ ಹಂತದಲ್ಲಿದೆ, ಮುಂದಿನ ದಿನಗಳಲ್ಲಿ ವಾತಾವರಣ ಯಾವ ರೀತಿ ಇರುತ್ತೆ, ಈಗಿನ ಪರಿಸ್ಥಿತಿಯಲ್ಲಿ ಮಣ್ಣಿನಲ್ಲಿ ತೇವಾಂಶ ಇದೆಯಾ ಇಲ್ವಾ, ಇದನ್ನೆಲ್ಲ ಅರ್ಕೊಂಡು ಹವಾಮಾನ ವರದಿಯನ್ನು ನಾವು ನಿಮ್ಗೆ ಕೊಡ್ತೀವಿ. ಅದನ್ನ ಅಳವಡಿಸಿಕೊಂಡು ನೀವು ಹೆಚ್ಚು ಇಳುವರಿನ ಪಡ್ಕೋಬೇಕು. ಮತ್ತೆ ಕಾಲಕಾಲಕ್ಕೆ ಮತ್ತೆ ಬೆಳೆ ಬಿತ್ತನೆ ಮುಂಚೆನೆ ನಾವು ಈ ವರ್ಷ ಈ ಮಳೆಯ ಪ್ರಮಾಣ ಈ ರೀತಿ ಇರುತ್ತೆ, ಈ ಹಂಚಿಕೆ ಈ ಪ್ರಮಾಣದಲ್ಲಿರುತ್ತೆ, ಬೀಳುವಂತಹ ಮಳೆಯು ದೀರ್ಘಾವಧಿಗೆ ಆ ತಳಿನ ಹಾಕಬಹುದು ಅಥವಾ ಅಲ್ಪ ತಳಿಗಳಿಗೆ ಹೋಗ್ಬೇಕಾಗತ್ತೆ. ಈ ಮಾಹಿತಿಯನ್ನು ಕೂಡ ಬಿತ್ತನೆಗೆ ಮುಂಚಿತವಾಗಿಯೇ ನಾವು ನಿಮ್ಗೆ ಮಾಹಿತಿಯನ್ನು ಕೊಡ್ತೀವಿ. ಆ ದಿಸೆಯಲ್ಲೂ ಕೂಡ ನೀವು ನಿಮ್ಮದೇ ದೃಷ್ಟಿಯಿಂದ ಅಲ್ಪಾವಧಿಯ ದೀರ್ಘಾವಧಿ ತಳಿಗಳನ್ನ ಆರ್ಕೊಳ್ಳೋದರ ಬದಲು ನೀವು ಇದಕ್ಕೆ ನೀವು ವಿಚಾರಿಸಿದ ಪ್ರಕಾರ ನೀವು ಅಲ್ಪಾವಧಿ ಅಥವಾ ದೀರ್ಘಾವಧಿ ತಳಿಗಳನ್ನ ಆರ್ಕೊಂಡು ಮಾಡಬೇಕಾಗುತ್ತೆ. ಒಂದು ಈಗ ಒಂದು ಉದಾಹರಣೆ, ಈ ವರ್ಷ ನಾವು ಬಿತ್ತನೆಯ ದಿನಾಂಕ ನಮ್ಮ ಮಾನ್ಸೂನ್ ಎರಡನೇ ವಾರದಲ್ಲೇ ಮಳೆ ಬಂದು ಮಾನ್ಸೂನ್ ಸೆಟ್ ಆದ್ರೆ ನಮ್ಗೆ ಮೂರು ಅಥವಾ ನಾಲ್ಕನೇ ವಾರದಿಂದ ಮಳೆ ಬಂತು. ನಾವು ಅಲ್ಪಾವಧಿ ತಳಿಯನ್ನ ಮಾಡ್ಕೊಂಡಿದ್ದೇ ಆಗಿದ್ರೆ ನಮ್ಗೆ ಅಕ್ಟೋಬರ್ ಎರಡನೇ ವಾರದಲ್ಲಿ ಎಲ್ಲಾ ಕಟಾವ್ ಆಗ್ಬಿಡ್ತಾ ಇತ್ತು, ಅದ ನಂತರ ನಾವು ಹಿಂಗಾರ ಬೆಳೆಗೆ ಹೋಗೋದಾಗಿತ್ತು. ಆದ್ರೆ ಕೆಲವು ದೀರ್ಘಾವಧಿ ತಳಿಯನ್ನು ಆರ್ಕೊಂಡು ಮಾಡೋದ್ರಿಂದ ನಾವು ಬೆಳೆ ಕಟಾವಿನ ಹಂತದಲ್ಲಿ ಮಳೆಗೆ ಸಿಕ್ಕಾಕೊಂಡು ಆ ಬೆಳೆ ನಾಶ ಆಗಿದೆ. ಆ ದೃಷ್ಟಿಯಲ್ಲಿ ನೀವು ಹೆಚ್ಚು ಹೆಚ್ಚು ಈ ಕೃಷಿ ಹವಾಮಾನ ಮಾಹಿತಿಯನ್ನ ನೀವು ಅಳವಡಿಸಬೇಕಾಗುತ್ತೆ ಅಂತ ನಾನು ನಿಮ್ಗೆ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೀವು ಹತ್ತಿರದಲ್ಲಿ ನಮ್ಮ ಕೃಷಿ ಇಲಾಖೆಯ ಸಿಬ್ಬಂದಿಗಳಿರ್ತಾರೆ, ಕೃಷಿ ವಿಶ್ವವಿದ್ಯಾನಿಲಯಗಳ ಸಂಶೋಧಕರು ಇರ್ತಾರೆ, ಅಲ್ಲಿ ಮತ್ತೆ ನಮ್ಮ ಸಿಬ್ಬಂದಿಗಳಿರ್ತಾರೆ, ಎಲ್ಲಾ ಕೆವಿಕೆಗಳು ಕೃಷಿ ವಿಜ್ಞಾನ ಕೇಂದ್ರಗಳಿರ್ತವೆ, ಎಲ್ಲವೂ ಕೂಡ ಹೋಗಿ ನಿಮ್ಮ ಬೆಳೆಗೆ ಯಾವುದೇ ರೀತಿಯ ತೊಂದರೆ ಆದಂತಹ ಪಕ್ಷದಲ್ಲಿ ಕೂಡಲೇ ಅವರನ್ನು ಸಂಪರ್ಕಿಸಿ ಅವರಿಂದ ಸೂಕ್ತ ಮಾಹಿತಿಯನ್ನು ಪಡೆದು ನೀವು ಅಳವಡಿಸಬೇಕಾಗುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಹೆಚ್ಚು ಅನುಕೂಲ ರೈತ ಸಮುದಾಯಕ್ಕೆ ಆಗುತ್ತೆ. ಈ ದಿಸೆಯಲ್ಲಿ ನಾನು ನಿಮ್ಮ ಜೊತೆ ಇಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯರೇ, ಡಾಕ್ಟರ್ ರಾಜೇಗೌಡ ಅವರು ಹೇಳಿದ್ದನ್ನ ತಾವು ಕೇಳಿದ್ರೆಲ್ಲ ಸಾಕಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರ ಸಂಪರ್ಕ ಸಂಖ್ಯೆ 9980366921. ಈ ನಂಬರ್ನ ತಾವು ಡಯಲ್ ಮಾಡಿ ಮಾತಾಡಬಹುದು. ಈ ಪಾಠಗಳನ್ನ ತಾವು ಕಲಿತು ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ತಮ್ಮ ಮನಸ್ಸನ್ನ ಅಣಿ ಮಾಡಿಕೊಳ್ಬೇಕು. ಯಾಕಂತಂದ್ರೆ ಈ ವಾತಾವರಣ ವಿಜ್ಞಾನ ಅನ್ನುವಂಥದ್ದು ಬಹಳಷ್ಟು ಸಂಕೀರ್ಣವಾದಂಥದ್ದು, ಬಹಳಷ್ಟು ವಿಷಯಗಳನ್ನು ನಾವು ಇದರೊಳಗೆ ತಿಳ್ಕೊಳ್ಬೇಕಾಗಿದೆ. ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಎಷ್ಟು ಬೇಕು ಅದನ್ನು ನಾವು ತಮಗೆ ಹೇಳ್ತಾ ಇರ್ತೀವಿ. ಇಲ್ಲಿ ತನಕ ಸಾಕಷ್ಟು ವಿಷಯವನ್ನು ತಾವು ಕಲ್ತಿದ್ದೀರಿ. ಆದರೂ ಕೂಡ ಈ ವೈಜ್ಞಾನಿಕ ಮಾಹಿತಿ ಏನದಲ್ಲ, ಇದನ್ನ ಅರ್ಗಿಸಿಕೊಳ್ಳುವುದು ಬಹಳಷ್ಟು ಕಷ್ಟಕರವಾದಂತಹ ಒಂದು ಮಾಹಿತಿ. ಅದಕ್ಕಾಗಿ ಇದರ ಬಗ್ಗೆ ಆದಷ್ಟು ಸರಳವಾಗಿ ನಾವು ತಮಗೆ ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಬೇರೆ ಬೇರೆ ಅಧಿಕಾರಿಗಳನ್ನ ತಜ್ಞರನ್ನ ಈ ಕಾರ್ಯಕ್ರಮದೊಳಗೆ ಅಳವಡಿಸಿಕೊಂಡು ತಮಗೆ ಹೆಚ್ಚಿನ ಅಂಶಗಳನ್ನ ತಿಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತೀವಿ. ಆತ್ಮೀಯರೇ, ವಾತಾವರಣದ ಬಗ್ಗೆ ಹೇಳಬೇಕು ಅಂತಂದ್ರೆ, ಎಚ್ಚರಿಕೆ ಕೊಡಬೇಕು ಅಂತಂದ್ರೆ ಸಾಕಷ್ಟು ವಿಷಯಗಳದಾವ, ಅದಕ್ಕ ಬರ ಇಲ್ಲ. ಯಾಕಪ್ಪ ಅಂತಂದ್ರೆ ಯಾವ ಸಮಯದೊಳಗ ಏನಾಗ್ತದ ಅನ್ನುವಂತಹ ವಿಚಾರ ಯಾರಿಗೂ ಗೊತ್ತಾಗಂಗಿಲ್ಲ. ಆದರೂ ಕೂಡ ನಮ್ಮಲ್ಲಿ ತಂತ್ರಜ್ಞಾನ ಇದೆ, ಆ ತಂತ್ರಜ್ಞಾನದ ಮೂಲಕ ನಾವು ಅವುಗಳನ್ನ ಟ್ರ್ಯಾಕ್ ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಅದ. ಆದ್ರಿಂದ ನಾವು ಈಗ ಹೆಂಗಾಗ್ಯದ ಅಂತಂದ್ರ ನಿಶ್ಚಿಂತರಾಗಿ ಇರುವಂಗಿಲ್ಲ. ವ್ಯವಸ್ಥೆ ಅದ, ಆದ್ರ ನಿಶ್ಚಿಂತರಾಗಿರುವಂಗಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಅದ. ಆದ್ರಿಂದ ಇದರ ಕಡೆ ನಾವು ಲಕ್ಷ್ಯ ಕೊಡಬೇಕು. ಸಾಧ್ಯವಾದಷ್ಟು ಇಂಥ ತಂತ್ರಜ್ಞಾನಗಳನ್ನ, ಇಂತಹ ಮುನ್ಸೂಚನೆಗಳನ್ನ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಡಿಸೆಂಬರ್ 27ರಿಂದ ಬರುವ ಮಂಗಳವಾರ ಡಿಸೆಂಬರ್ 28ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಅಂತ ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಈ ವಾರ ಒಳ್ಳೆಯ ಪ್ರಸನ್ನದಾಯಕವಾದಂತಹ ಬಿಸಿಲಿನ ಒಣ ವಾತಾವರಣ ಇರಬಹುದಾಗ್ಯದ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ತಮ್ಮ ಎಲ್ಲ ಕೃಷಿ ಚಟುವಟಿಕೆಗಳನ್ನ ತಾವು ನಿರಾತಂಕವಾಗಿ ಮುಂದುವರಿಸಿಕೊಂಡು ಹೋಗಬಹುದು, ಮಳೆಯ ಸಾಧ್ಯತೆ ಇಲ್ಲವೇ ಇಲ್ಲ ಅಂತಂದ್ರು ಕೂಡ ನಡೀತದ, ಕೇವಲ ಶೇಕಡಾ 10% ಅನ್ನುವಂತಹ ಒಂದು ಸೂಚನೆ ಅದ. ಇದರಿಂದ ತಮಗ ಗೊತ್ತಾಗ್ತದ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಒಳ್ಳೆಯ ವಾತಾವರಣ, ಕೃಷಿ ಯೋಗ್ಯವಾದಂತಹ ಒಂದು ವಾತಾವರಣ ಇರ್ತದ ಅನ್ನುವಂತಹ ಮಾತು. ಮತ್ತ ಮುಂಜಾನೆ ಸಮಯದೊಳಗ ಸಾಮಾನ್ಯವಾಗಿ ಈ ಸಮಯದೊಳಗ ತಾವು ನೋಡ್ತಾ ಇದ್ದೀರಿ ಮಂಜಿನ ವಾತಾವರಣ ಇರ್ತದ, ಅದು ಕಂಟಿನ್ಯೂ ಆಗೇ ಆಗ್ತದ. ಆದ್ರ ದಿನದ ಬಹುತೇಕ ಭಾಗ ಒಳ್ಳೆ ಬಿಸಿಲಿನ ವಾತಾವರಣವನ್ನ ನಾವು ನೋಡಬಹುದು. ಸರಾಸರಿ ಗರಿಷ್ಠ ಉಷ್ಣಾಂಶ 29-30 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕನಿಷ್ಠ ತಾಪಮಾನ 15-17 ಡಿಗ್ರಿ ಸೆಲ್ಸಿಯಸ್ ತನಕನು ಇರಬಹುದಾಗಿದೆ. ಇನ್ನು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆ ಹೇಳುವುದಕ್ಕ ಏನೂ ಇಲ್ಲ, ಕೇವಲ ಶೇಕಡಾ 10% ಮಳೆಯ ಸಾಧ್ಯತೆಗಳು ಅದಾವ ಎಲ್ಲಾ ಜಿಲ್ಲೆಗಳಲ್ಲಿ, ಅದಕ್ಕ ಅದನ್ನ ಪ್ರತ್ಯೇಕವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮಗನಿಸ್ತದ. ಆತ್ಮೀಯರೇ, ಯಾರ್ಯಾರು ಇನ್ನು ತಾವು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅದನ್ನ ತಮ್ಮ ಮೊಬೈಲ್ ಸೆಟ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಂಡು ಬಳಸುವುದರ ಕಡೆ ಗಮನ ಹರಿಸಬೇಕು. ಇದರ ಜೊತೆಗೆ ಇನ್ನು ಅನೇಕ ಆಪ್ಗಳು, ತಮಗ ಬೇಕಾದಂತಹ ಆಪ್ಗಳು ಬರ್ತಾ ಇದ್ದಾವೆ, ಅವುಗಳನ್ನು ಕೂಡ ತಮ್ಮ ಮೊಬೈಲ್ ಸೆಟ್ಗಳಲ್ಲಿ ಅಳವಡಿಸಿಕೊಂಡು ಸ್ಥಾಪಿಸಿಕೊಂಡು ಬಳಸುವುದರ ಕಡೆ ಗಮನ ಕೊಡಬೇಕು. ಅದರ ಜೊತೆಗೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸುವುದರ ಕಡೆ, ಸಂಗ್ರಹಿಸುವುದರ ಕಡೆ ನಾವು ಬಹಳಷ್ಟು ಗಂಭೀರವಾದಂತಹ ಗಮನ ಕೊಡಬೇಕು, ಅಂತಹ ಕ್ರಮಗಳನ್ನ ಅನುಷ್ಠಾನಕ್ಕೆ ತರಬೇಕಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಈಗ ಮೆಣಸಿನಹಾಳದ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳು. ಕರಣಿ ಒಳಗಮ್ಮ ಕರಿಣೆಯಲ್ಲಮ್ಮ ಕರಿಯ ಗಾಳಿನ ಕರಣಿ ಒಳಗಮ್ಮ ಕರಿಣೆಯಲ್ಲಮ್ಮ ಏನು ಹೇಳಲಿ ನಿನ್ನ ಕೌತುಕವ ಏನು ಹೇಳಲಿ ನಿನ್ನ ಕೌತುಕವ ನೀ ನಾಳಿಯಲ್ಲಿ ತಿಮ್ಮಿ ತೊಡಗಿರಿ ಏ ಗರಿಂಬವ ನಾದಿಯಲ್ಲಿ ತಿಮ್ಮಿ ತೊಡಗಿರಿ ಏ ಗರಿಂಬವ ನಾದಿಯುಳ್ಳವ ಜಾಗ ಮೂವರ ಸೆರೆಗಳಲ್ಲಿ ಗೆಳೆದ ತೊಗಳನ್ನು ಮಾನಕಾರ್ಯ ಅವರಿಗಿತ್ತು ಮಾನಕಾರ್ಯ ಮಾನವಿತ್ತು ಮಾನಕಾರ್ಯ ಅವರಿಗಿತ್ತು ಮಾನಕಾರ್ಯ ಮಾನವಿತ್ತು ಸರಿಯ ಗಾಡಿನ ಧರಣಿ ಒಳಗಮ್ಮ ಕರುಣೆಯಲ್ಲಮ್ಮ ಜಿವರಗಮ್ಮ ಕರಿಣೆಯಲ್ಲಮ್ಮ ಪ್ರಥಮ ಪುಟಯುಗದಲ್ಲಿ ಬಳಸಿ ಶಿವನಿಗೆ ನೀ ಸತಿಯಾಗಿ ಪ್ರಥಮ ಕೃತಯುಗದಲ್ಲಿ ಪರಶಿವನಿಗೆ ನೀ ಸತಿಯಾಗಿ ನಿನಿತ್ಯ ಬೆಳಗ್ಗೆ ರಜಿತ ಗಿರಿಯೊಳಗೆ ಕುತುಕ ಮಧುಕೈಯ ಬರವ ಪ್ರಾಣ ಹತವ ಮಾಡಿದೆ ಕುತುಕ ಮಧುಕೈಯ ಬರವ ಪ್ರಾಣ ಹತವ ಮಾಡಿದೆ ಸರಿಯ ಗಾಳಿ ತರಗಿ ಒಳಗಮ್ಮ ಕರಿನೆಯಲ್ಲಮ್ಮ ತೆರಳಿ ಒಳಗಮ್ಮ ಕರಿಣೆಯಲ್ಲಮ್ಮ ಪವಿತ್ರ ಯುಗದಲ್ಲಿ ಪವಿತ್ರ ಯುಗದಲ್ಲಿ ಭೂಮಿಯನ್ನು ಜನಸಿ ರಾಘವನ ಸ್ತ್ರೀಯನಸಿ ರಾಘವನ ಸ್ತ್ರೀಯನಸಿ ಕೋಟಿ ಬರಗಳ ಕೂಡಿಕೊಂಡು ಸೇತು ಬಂಧನ ಕಟ್ಟಿ ಕಲಾಕೆ ಕೋಟಿ ಬರಗಳ ಕೂಡಿಕೊಂಡು ಸೇತು ಬಂಧನ ಕಟ್ಟಿ ಕಲಾಕೆ ಪಾತಕ ರಾವಣನ ಕುಲ ಗೋತ್ರವ ಹಾಳು ಮಾಡಿದೆ ಸರಿಯ ಗಾಳಿ ಒಳಗಮ್ಮ ಕರುಣೆಯಲ್ಲಮ್ಮ ಸರಿಯ ಕಾಲಿನಿ ತೆರಳಿ ಒಳಗಮ್ಮ ಕರಿಣೆಯಲ್ಲಮ್ಮ ದ್ವಾಪರ ಯುಗದಲ್ಲಿ ಪಂಚಪಾಂಡವರಿಗೆ ದ್ರುಪದಿಯಲ್ಲಿ ಪತ್ರಿಯಾಗಿ ಪತ್ನಿಯಾಗಿ ಪಂಚಪಾಂಡವರಿಗೆ ಪಾಪಿ ಗೌರವ ಕರ್ಣ ವಿಶ್ವಾಸ ಪಾಪ ಕೊಡಲಿನ ಜನ್ಮಕ್ಕೆ ಕೋಪಚಾರಣವ ಕಾಳಿನರಕರ ಕೂಪದಲ್ಲಿ ಕುಲ ಕುಲವ ಕೆಳವೀತಿ ಸರಿಯ ಗಾಡೆಂದರೆ ನೀವಳಗಮ್ಮ ಕರುಣೆಯಲ್ಲಮ್ಮ ಸರಿಯ ಗಾಡೆಂದರೆ ನೀವಳಗಮ್ಮ ಕರುಣೆಯಲ್ಲಮ್ಮ ಎಲ್ಲಮ್ಮ ಸುಲಲಿತ ಜಮದಗ್ನಿರಿಸಿಯ ಭಾರ್ಯಲಾರ್ಯಮ್ಮ ಕಲಹಗಳಿಗೆ ಕಾಟಿ ವೀರರ ತಲೆಯ ಬೈಸಿ ಬಿಟ್ಟಯಲ್ಲಮ್ಮ ಕಲಹಗಳಿಗೆ ಕಾಟಿ ವೀರರ ತಲೆಯ ಬೈಸಿ ಬಿಟ್ಟಯಲ್ಲಮ್ಮ ಹರಿದರ ಶಿಶುರಾಳ ದೀಸೆ ನಡಗೊಳಸಿಯ ಪ್ರಿಯ ಮಾತೆಯಾರ್ಯಮ್ಮ ಸರಿಯ ಕಾಲಿನ ತರಳಿ ಒಳಗಮ್ಮ ಇದೇ ಕಲಾವಿದರೆಂದು ಕೇಳಿ ಇನ್ನೊಂದು ಗೀತೆ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಹಾಲ ಹಣೆಯ ಮೇಲೆ ಇರುವಾದ ಮಗಳೇ ಹಾಲ ಹಣೆಯ ಮೇಲೆ ಇರುವಾದ ಮಗಳೇ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಅಂತಿರಂಗಿಯ ಸೀರೆಯಲ್ಲಿಟ್ಟು ಸರಪ ಎಂಬುವ ಪಟ್ಟಿಯಲ್ಲಿಟ್ಟು ಅಂಚಿರಂಗಿಯ ಸೀರೆಯಲ್ಲಿಟ್ಟು ಸರಪ ಎಂಬೋ ಪಟ್ಟಿಯನ್ನಿಟ್ಟು ಪತಿವ್ರತ ಕಾಯಿಕೊಳ್ಳಮ್ಮ ಪತಿವ್ರತ ಕಾಯಿಕೊಳ್ಳಮ್ಮ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಕುಂಕುಮವಾ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವಾ ಹಚ್ಚಿಕೊಳ್ಳಮ್ಮ. ಹಾಲು ಹಣೆಯ ಮೇಲೆ ಇರುಗಾದ ಮಗಳೇ, ಗಂಡನಂದರ ಭಾಗ್ಯದ ಬಂಡಿ, ಗಂಡನಂದರ ಭಾಗ್ಯದ ಬಂಡಿ, ಕುಲಾದಿಯರೆಂದು ತಿಳಿ ಮಗಳೇ, ಕುಂಕುಮವಾ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವಾ ಹಚ್ಚಿಕೊಳ್ಳಮ್ಮ. ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವಾ ಹಚ್ಚಿಕೊಳ್ಳಮ್ಮ. ಮಹಾತ್ಮನೆಂಬೋ ಯುವತಿ ದರಸಿ, ಮಹಾತ್ಮನೆಂಬೋ ಯುವತಿ ದರಸಿ, ಅದರ ಬೇಲೆ ಕುಂಕುಮ ದರಸಿ, ಅದರ ಮೇಲೆ ಕುಂಕುಮ ದರಸಿ, ಭಾಗ್ಯ ಎಂಬ ಭಂಡಾರ ದರಸಿ, ಭಾಗ್ಯ ಎಂಬ ಭಂಡಾರ ದರಸಿ, ಗುರುಪಾದ ಸೇವೆ ಎಂದು ಗುರುಪಾದ ಸೇವೆ ಎಂದು ಕುಂಕುಮವಾ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವಾ ಹಚ್ಚಿಕೊಳ್ಳಮ್ಮ. ಕುಂಕುಮವಾ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವಾ ಹಚ್ಚಿಕೊಳ್ಳಮ್ಮ. ಹಾಲು ಹಣೆಯ ಮೇಲೆ ಇರುವಾದ ಮಗಳೇ, ಮಗಳೇ ಕುಂಕುಮವಾ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವಾ ಹಚ್ಚಿಕೊಳ್ಳಮ್ಮ. ಮೇಲೆ ಅನುಭವ ತಿಳಿಯಬೇಕು, ಅನುಭವನದ ಮೇಲೆ ಅನುಭವ ತಿಳಿಯಬೇಕು, ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ, ಅನುಭವನದ ಮೇಲೆ ಅನುಭವ ತಿಳಿಯಬೇಕು, ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ. ಬೆಳೆದ ಕತ್ತೆಯಂತೆ ಪಿತೃಗಿಂತ ಪುರದಳು, ಬೀಳು ಭೂಮಿ ದೇವಳು ಮಾಡಿ ಬಿಡು ವ್ಯಸನ, ಬಿಳಿ ದೂರಿ ವ್ಯಸನ. ಸತ್ಯ ಬೆಳೆದ ಕತ್ತೆಯಂತೆ ಪಿತೃಗಿಂತ ಪುರದಳು, ಬೀಳು ಭೂಮಿ ದೇವಳು ಮಾಡಿ ಬಿಡಿ ವ್ಯಸನ, ಬಿಡು ದೂರಿ ವ್ಯಸನ. ಹೋಗುತ್ತೇನೆ ಒಯ್ಯಲಿಲ್ಲ, ಬರುತ್ತೇನೆ ತರಲಿಲ್ಲ, ಹೋಗುತ್ತೇನೆ ಒಯ್ಯಲಿಲ್ಲ, ಬರಿ ತೆರಿ ತರಲಿಲ್ಲ. ಒಳಬಾದಿಗೆ ಹಣೆ ಹಣೆ ಒಳಕೊಂಡಿ, ಸುಳ್ಳೇ ಪಡ್ಕೊಂಡಿ, ಹೋಗುತ್ತೇನೆ ಒಯ್ಯಲಿಲ್ಲ, ಬರಿ ತೆರೆ ತರಲಿಲ್ಲ. ಒಳಬಾದಿಗೆ ಹಣೆ ಹಣೆ ಒಳಕೊಂಡಿ, ಸುಳ್ಳೇ ಪಡ್ಕೊಂಡಿ. ಹಾಸಿಗಿನ ಹೇಸಿ ಕಟ್ಟಿ, ಹೇಸಿ ಕಟ್ಟಿ ಎರಬಲ, ಗಾಸಿಗಾಗಿ ಮನ ಮೆಚ್ಚಿಕೊಂಡಿ, ಮೈಗಚ್ಚಿಕೊಂಡಿ. ಹಾಸಿಗಿನ ಹೇಸಿ ಕಟ್ಟಿ, ಹೇಸಿ ಕಟ್ಟಿ ಎರಬಲ, ಗಾಸಿಗಾಗಿ ಮನ ಮೆಚ್ಚಿಕೊಂಡಿ, ಮ ಮೈಗಚ್ಚಿಕೊಂಡಿ ಮನಸ್ಸಿಗೆ ಮರ್ಕಟ ಮಾಯದ ಕುಕ್ಕಟ ಬಲೆಯಲ್ಲಿ ಬಂದು ಸಿಕ್ಕೊಂಡಿ ಎವಲುಳಕೊಂಡಿ ಮಾಯದ ಮರ್ಕಟ ಮಾಯದ ಕುಕ್ಕಟ ಬಲೆಯಲ್ಲಿ ಬಂದು ಸಿಕ್ಕೊಂಡಿ ಎವಲುಳಕೊಂಡಿ ಗಾಳಿಗಿದ್ದ ದೀಪದಂತೆ ಇರಿಗಿತ್ತು ಒಲಿವತ್ತು ನಾಳೆಗಿಂತ ಬಾಳ್ಯವ ಕುಣಸಿಟ್ಟಿ ಒಳ ಅಳದಿಟ್ಟಿ ಗಾಳಿಗಿಟ್ಟ ದೀಪದಂತೆ ಇರಿಗಿತ್ತು ಒಲಿವತ್ತು ನಾಳೆಗಿಂತ ಬಾಳ್ಯವ ಕುಣಸಿಟ್ಟಿ ಒಳ ಅಳದಿಟ್ಟಿ ಕಾಯ ಕಾಂತನ ಕುಡಿಯೋ ಒಂದಿನ ಮಣ್ಣ ಉಳಿಯೋ ಯೋಗಿ ಮಾರ್ಗದಲ್ಲಿ ಸಾಗಿ ನಡೆಯೋ ಯೋಗಿ ಮಾರ್ಗದಲ್ಲಿ ಸಾಗಿ ನಡೆಯೋ ಗುರುವರನ್ನು ಕಂಡು ಮುಕ್ತಿ ಪಡೆಯೋ ಗುರುವರನ್ನು ಕಂಡು ಮುಕ್ತಿ ಪಡೆಯೋ ಬರದಿಂದ ಬಲುವಂತೆ ದುರಿ ದುರಿ ಉರಿಯಲು ಹರಬಲ್ಲ ದರಿಕದ ಕ್ವಾಟಿ ಬಲು ಪರಾಟಿ ಬರದಿಂದ ಬಲುವಂತೆ ದುರಿ ದುರಿ ಉರಿಯಲು ಹರಬಲ್ಲ ದರಿಕದ ಕ್ವಾಟಿ ಬಲು ಪರಾಟಿ ಅನುಭವದ ಮೇಲೆ ಅನುಭವ ತಿಳಿಯಬೇಕು ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ ಅನುಭವದ ಮೇಲೆ ಅನುಭವ ತಿಳಿಯಬೇಕು ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ ಯಾರ ನೀನು ಏನು ಕಾಣ ಕನಸ ತಿಳಿಯದೆ ಮನ ಹರಿಬಿ ಸುಮ್ಮನೆ ಆಕ ಕುಂತಿ ಅನುಭವದ ಮೇಲೆ ಅನುಭವ ತಿಳಿಯಬೇಕು ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ ಅನುಭವದ ಮೇಲೆ ಅನುಭವ ತಿಳಿಯಬೇಕು ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ ಇದುವರೆಗೆ ಮೆಣಸಿನಹಾಳದ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಿದಿರಿ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 10:30 to 11:30 ಬಾನುಭೂವಿಯ ವಿಶಾಲ ಪರಿಧಿಯಲಿ ಜ್ಞಾನ ಸಿಂಚನ ಮನದಿ ಪಸರಿಸಲಿ. ಈ ಸಲದ ಸಂಚಿಕೆಯಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಕಾರ್ಯಚಟುವಟಿಕೆಗಳ ಕುರಿತಾಗಿ ಸಂವಾದ. ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಲಬುರಗಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಜೆ ಕೆ ರಶ್ಮಿ ಅವರು. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ. ನಾಗರಿಕರ ಹಕ್ಕು ಸಂರಕ್ಷಣೆಗೆ ಇಲಾಖೆಯ ಕ್ರಮ, ಪರಿಶಿಷ್ಟ ಸಮುದಾಯದ ಹಿತರಕ್ಷಣೆಗೆ ಕಾನೂನಿನಲ್ಲಿ ನೆರವು, ಇಲಾಖೆಯಿಂದ ನೀಡುವ ಸಂವಿಧಾನಾತ್ಮಕ ನೆರವಿನ ಬಗ್ಗೆ ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಬಾನುಲಿಯ ಜೊತೆಯಲಿ ಸಂವಾದವಿರಲಿ. ತಪ್ಪದೆ ಭಾಗವಹಿಸಿ ಜೊತೆ ಜೊತೆಗಿರಿ. ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 10:30 to 11:30. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ನೋಡ್ರಿಪ್ಪ, ನಮಗಂತೂ ನಿಮ್ಮ ಕನ್ಯಾ ಮನಸ್ಸಿ ಹಿಡಿಸ್ಯದ. ಹೌದ್ರ? ಇನ್ನ ನೀವೇನಂತೀರಿ? ನಾವೇನ ಅನ್ನೋದದರಿ? ಆಕಿನ್ನು ಒಂದ್ ಮಾತು ಕೇಳ್ರಲ್ಲ, ಏನವ ತಂಗಿ ಈ ಮದುವೆ ನಿಂಗ ಒಲ್ಲೆ? ಈ ಸಂಬಂಧ ನಾವ್ ಒಲ್ಲೆ? ಏನಲ್ಲಿ ಕತ್ತಿದೆ ನೀನು? ಮೈ ಮೇಲ ಖಬರ್ ಗಿಬ್ರ ಅದನೋ ಇಲ್ಲ? ಏ ಹುಡುಗಿ, ಏನ್ ಹಂಗಂದ್ರ ನಮ್ಗ ಅವಮಾನ ಮಾಡ್ತೀಯ ಏನಿಲ್ಲಿ? ನಾ ಯಾಕ್ ಮಾಡ್ಲಿ, ನಿಮ್ ಮಗನೇ ಮಾಡ್ಲಿಕ್ಕತ್ತಾನಲ್ಲ. ಒಮ್ಮೆ ಅವ್ನ್ ಮಾರಿ ನೋಡ್ರಿ, ಗುಟ್ಕಾ ತಿಂದು ತಿಂದು ಹೆಂಗಾಗ್ಯದ, ಹಲ್ಲುಗಳೆಲ್ಲ ಬಣ್ಣಗೆಟ್ಟವ. ಮುಂದ ಅವನಿಗೆ ಕ್ಯಾನ್ಸರ್ ಬರಂಗಿಲ್ಲ ಅಂತ ಏನ್ ಗ್ಯಾರಂಟಿ? ಸಾಲದಕ್ಕ ಬಾಯಾಗ ತಂಬಾಕ್ ತುಂಬಿಕೊಂಡು ಹತ್ರ ಬರೋದನ್ನ ನೆನೆಸ್ಕೊಂಡ್ರ ಹೇಸಿಗ್ ಬರ್ತದ. ಗುಟ್ಕಾ ತಿನ್ನೋ ಗಂಡ ನನಗ ಬ್ಯಾಡೇ ಬ್ಯಾಡ. ಅವಮಾನ ನಿಮಗಲ್ಲ, ಈ ಸಂಬಂಧ ಮುಂದುವರಿಸೋದು ನನಗೆ ಅವಮಾನ. ಸುಂದರ ಬದುಕಿನ ಕನಸು ನನಸಾಗಿಸಿಕೊಳ್ಳಿ, ತಂಬಾಕು ರಹಿತ ಬದುಕು ನಿಮ್ಮದಾಗಿಸಿಕೊಳ್ಳಿ. ರಮೇಶ್, ಹರೀಶ್, ಪಾಟೀಲ್, ಉಮಾ, ನೀವೆಲ್ಲ ಉಟ್ಕೊಂಡ್ರಲ್ಲ? ಹೌದು, ನೀವು ಬರ್ತೀರೇನು? ಬರ್ತೇನ್ ಬರ್ತೇನ್, ತಡೀರಿ. ಮೊದಲ ನಿಮ್ಮ ನಾಲ್ಕು ಮಂದಿ ಕೋಲಿ ಲೈಟು ಫ್ಯಾನು ಆರಿಸ್ ಬರ್ತೀನಿ. ಗೀತಾಗ ಆಫೀಸಿನ ಕರೆಂಟ್ ಬಿಲ್ ಬಗ್ಗೆ ಎಷ್ಟ್ ಕಾಳಜಿ ಅದ ನೋಡ್ರಿ. ಮತ್ತೆ ಮನೆಗಾದ್ರ ಕರೆಂಟ್ ಬಿಲ್ ಜಾಸ್ತಿ ಬರ್ತದ ಅಂತ